ಶಿವಮೊಗ್ಗದ ಜೆಎನ್ಎನ್ಸಿ ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10-98 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೃಷಿ ಅನುಭವ ಕುರಿತು ಅಜ್ಜಂಪುರ ತಾಲೂಕು ಕುರಟಕೆರೆ ಗ್ರಾಮದ ರೈತ ಮಹಿಳೆಯಾದ ಶ್ರೀಮತಿ ಆಶಾ ಕೆಆರ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಕುರಟಕೆರೆ ಗ್ರಾಮದ ಆಶಾ ಎಂಬ ಮಹಿಳಾ ರೈತರು ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಎಷ್ಟು ಜಮೀನು ಇರ್ತಕ್ಕಂಥದ್ದು ತಮ್ಮ ಹತ್ರ? ನಮ್ಮ ಹತ್ರ 5 ಎಕರೆ ಇದೆ ಸರ್. ಅದರಲ್ಲಿ ಮಾಡ್ತಾ ಇರೋದು 1 ಎಕರೆ ಕಕ್ಕೆಜೋಳ, 2 ಎಕರೆ ರಾಗಿ ಹಾಕಿದ್ದೀವಿ ಸರ್. ಮತ್ತೆ ಅಂಗನವಾಡಿ ಕೆಲಸನೂ ಮಾಡ್ತೀನಿ ಸರ್. ಅಂಗನವಾಡಿ ಸಹಾಯಕಿ ಸರ್ ನಾನು. ನನ್ನ 2 ಮಕ್ಕಳು ಓದಿಸ್ತಾ ಇದ್ದೀನಿ ಸರ್. ಅದರಲ್ಲೇ ಮಗಳು 2nd PU, ಮಗ SLC. ಅಮ್ಮನ ಮನೇಲೂ ಒಂದು ಸ್ವಲ್ಪ ಜಮೀನು ಇದೆ ಸರ್. ಅಲ್ಲೇ ನೋಡ್ಕೋಬೇಕು, ಇಲ್ಲೇ ನೋಡ್ಕೋಬೇಕು. ಅಂಗನವಾಡಿನೂ ನಿಭಾಯಿಸ್ತೀನಿ. ಅದರಲ್ಲಿ ಕಳೆನಾಶಕ ಅದು ಇದು ಬಂದರೆ ಔಷಧಿ ಮಿನಿಮಮ್ ವರ್ಷಕ್ಕೇನೂ ಇಲ್ಲ ಅಂದರೂ ರಾಗಿಗೆ 20,000 ರೂಪಾಯಿ ಖರ್ಚು ಬರುತ್ತೆ ಸರ್. ಒಬ್ಬರೇ ನಾವು ಮಾಡ್ತೀವಿ ಕಳೆನಾಶಕ ಔಷಧಿ ಬೇಸೆ ರಾಗಿದು ಅದು ಇದು ಅಂತ. ಕಾಕೆಜೋಳನೂ ಅಷ್ಟೇ ಸರ್, ಕಳೆ ಅದು ಇರುತ್ತೆ. ಕಳೆನಾಶಕ ಔಷಧಿ ಹೊಡಿತೀನಿ, ನಾನೇ ಹೊಡ್ದಿನಿ ಒಂದ್ಸರಿ ಕ್ಯಾನಕ್ಕೆಂದು. ಅಮ್ಮನ ಕಳೆ ತೆಗಿತಾರೆ ಬಂದು ಕೂಲರ್ ಕರ್ಕೊಂಡೋಗಿ 3 ಎಕರೆ ಹೋಗಿ ಮತ್ತೆ ಮುರಿತೀವಿ ಸರ್. ಇದು ಮಾಡ್ತೀವಿ. ಅಂಗನವಾಡಿನೂ ನಿಭಾಯಿಸ್ತೀನಿ. ಅಂಗನವಾಡಿಲ್ಲೋ ಕೆಲಸ 9:30 AM to 4:00 PM ತನಕ ಕೆಲಸ ಇರುತ್ತೆ ಸರ್. ಒಟ್ಟಲ್ಲಿ ಪ್ರಾರಂಭದಲ್ಲಿ ಇಂದ ಹೇಳೋದಾದ್ರೆ ತಾವು 2 ಎಕರೆ ರಾಗಿ ಅಂತ ಹೇಳಿದ್ರಿ, ಆ ರಾಗಿ ಮಾಡ್ಲಿಕ್ಕೆ ಆಸಕ್ತಿ ಹೇಗೆ ಬಂತು? ತಾವು ಒಬ್ಬ ಮಹಿಳೆ, ಯಾವ ರೀತಿ ಅದನ್ನ ಕೃಷಿಗೆ ಆಸಕ್ತಿ ಪಡ್ಕೊಂಡ್ರಿ ತಾವು? ಸರ್, ಮಕ್ಕಳಿಗೆ ಇದೆ ಸರ್, ಹಂಗಾಗಿ ಕಷ್ಟ ಇದೆ. ಓದಿಸ್ಲೇಬೇಕು, ಮಾಡಲೇಬೇಕು. ನಾನು ಒಬ್ಳೆ ದುಡ್ದಿದ್ರಲ್ಲ ಆಗಲ್ಲ, ಹೊಲದಲ್ಲೂ ಏನಾರ ಒಂದು ಸ್ವಲ್ಪ ಬಂತು ಅಂದ್ರೆ ನನ್ನ ಮಕ್ಳಿಗೆ ಎಜುಕೇಷನ್ ಈಗ ಆಗುತ್ತೆ ಅಂತೇಳಿ ಆಸಕ್ತಿ ಬಂತು ಸರ್. ಮುಂಚೆಗೂ ಮಾಡ್ತಾ ಇದ್ವಿ, ನಮ್ಮ ಮನೆ ಡೆತ್ ಆದಳಿಂದ ಇದಾಗಿತ್ತು. ಈಗ ಮತ್ತೆ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಸರ್. ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ, ಮುಂಚೆ ಕೂಡ ರಾಗಿನೋ, ರಾಗಿ ಜೊತೆಗೆ ಬೇರೆ ಬೇರೆ ಏನೇನು ಬೆಳ್ಕೊಂಡಿದ್ರಿ, ಯಾವ ಥರ ಅಂತ? ರಾಗಿ ಜೊತೆ ನಮ್ಮ ಮನೇಲಿ ಇದ್ದಾಗ ಶೇಂಗಾ ಹಾಕ್ತಿದ್ವಿ, ಆಲೂಗೆಡ್ಡೆ ಹಾಕ್ತಿದ್ವಿ ಸರ್, ಈರುಳ್ಳಿ ಹಾಕ್ತಿದ್ವಿ, ಬೇರೆ ಬೇರೆ ಎಲ್ಲ ಮಾಡ್ತಿದ್ವಿ ಸರ್. ಈಗ ಮನೇಲಿ ಇದಾದ್ಮೇಲೆ ಅಷ್ಟು ಕೆಲಸದವರು ಸಿಗೋದು ಕಮ್ಮಿ ಸರ್. ಹಂಗಾಗಿ ರಾಗಿ ಒಂದೇ ಆದರೆ, ಮೆಕ್ಕೆಜೋಳ ಮುರಿಯೋದು ಒಂದೇ ಆದರೆ ಮಿಷಿನ್ ಇದೆ ಸರ್ ಕಟಾವು ಮಾಡೋಕ್ಕೆ, ಆ ಉದ್ದೇಶಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಸರ್. ಒಬ್ಳೆ ಇದನ್ನು ರಾಗಿ ಕಕ್ಕೆಜೋಳ. ಈ ರಾಗಿಗೆ ಯಾವ ರೀತಿಯಾಗಿ ತಮಗೆ ಬೇರೆಯವ್ರು ನೋಡಿನೋ ಅಥವಾ ತಾವು ಒಬ್ಬರೇನೆ ಮಾಡ್ತಾ ಇರ್ತಕ್ಕಂಥದ್ದು, ಯಾವ ಥರ? ಇಲ್ಲ ಸರ್, ನಾನು ಒಬ್ಬಳೇ ಮಾಡ್ತಾರೆ ಸರ್, ಬೇರೆ ನೋಡೇನಲ್ಲ. ಎಲ್ಲರೂ ಹಾಕ್ತಾರೆ ಸರ್. ನಾನು ಹಾಕಿ ಇದು ಮಾಡಿದ್ರೆ ಅದರಲ್ಲಿ ಒಂದು 4 ಕಾಸು ಇದು ಮಾಡಿದ್ರೆ ನನ್ನ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಊಟಕ್ಕೆ ಎಲ್ಲದಕ್ಕೂ ಬರುತ್ತೆ ಸರ್, ಹಸ್ಕುಳಿ ಮೇವು ಎಲ್ಲದಕ್ಕೂ ಸಹಾಯ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಸರ್. ರಾಗಿನ ಮಾಡ್ಬೇಕಾದ್ರೆ ಯಾವ ರೀತಿ ತಾವು ಕೂಲಿ ಕೊಟ್ಟು ಮಾಡಿಸ್ತಕ್ಕಂಥದ್ದು, ತಾವೇ ಮಾಡೋದು ನಿಂತು ಮಾಡಿಸ್ತದ್ದು, ಯಾವ ಥರ ಅಂತ? ನಾನು ಹೋಗಿದ್ದೀನಿ ಸರ್, ಅವ್ರ ಜೊತೆ ನನ್ನ ಜೊತೆ ಕೂಲಿ ಆಳನ್ನು ಕರ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಯಾವ ರಾಗಿ ಹಾಕಿರೋದು? 3 ತಿಂಗಳು ರಾಗಿ ಸರ್. ರಾಗಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಳುವರಿ ಬರೋದಾಗ್ಲಿ, ಯಾವ ರೀತಿ ಅದ್ರ ನಿರ್ವಹಣೆ ಯಾವ ಥರ ಮಾಡ್ತೀರಿ, ಅದ್ರ ಬಗ್ಗೆ ಹೇಳಿ. ಮಿನಿಮಮ್ ಸರ್ 15-16 ಚೀಲ ಬರ್ಬೋದು ಅಂತೇಳಿ ಇದು ಮಾಡಿನ ಸರ್. ಮೊನ್ನೆ ಔಷಧಿ ಹೊಡೆದು ಬಂದಿವಿ ಕಳನಾಶಕ ಭಾನುವಾರ ರಾಗಿಗೆ. ಈಗ ಒಂದ್ಸರಿ ಟಾನಿಕ್ ಅಂತೇಳಿ ಹೊಡಬೇಕು. ನಿನ್ನೆ 3 ಚೀಲ ಗೊಬ್ಬರ ಚೆಲ್ಕೊಂಡ್ಬಂದ್ವಿ ವೀರ್ಯನ. ಇನ್ನೊಂದ್ಸರಿ ಚೆಲ್ಬೇಕು ಸರ್, 20-21 ಚೀಲ. ಈ ಕೂಲಿ ನಿರ್ವಹಣೆ ಅಂತಂದ್ರೆ ಕೂಲಿ ಸಮಸ್ಯೆ ಬಾರಿ, ಅದನ್ನೆಲ್ಲ ಯಾವ ತರ ನಿರ್ವಹಿಸ್ತಾ ಇದ್ದೀರಾ? ಕೂಲಿ ಅದೇ ನಾವು ಭಾನುವಾರ ದಿನನೇ ಇಟ್ಕೊಂಡಿದ್ದೀವಿ ಸರ್. ನನಗೆ ಸಿಗೋದು ಒಂದು ವಾರದಿಂದ ಹೇಳ್ಕೊಂಡಿರ್ತೀನಿ, ಭಾನುವಾರ ಆದ್ರೆ ಸಿಗ್ತಾರೆ, ನಾನು ಹೋಗ್ಬೋದು ಸರ್. ಅವರಾದ್ರೆ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡ್ಬರ್ತಾರೆ, ಜೊತೆಗೆ ನಾವು ಇದ್ರೆ ಹೆಲ್ಪ್ ಆಗುತ್ತೆ. ಮನೆಯವರಿದ್ದಾರೆ ಅಂತೇಳಿ ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ತಾರೆ, ಅವರೇ ಹೋದ್ರೆ ಬೇಕಾಬಿಟ್ಟು ಮಾಡ್ತಾರೆ ಅಂತೇಳಿ. ಭಾನುವಾರನೇ ವಾರದಲ್ಲಿ ಒಂದ್ ದಿವಸ ಅಷ್ಟೇ ಸರ್ ನಾನು ರಜೆ ಇರೋದು. ತಾವು ಕೂಡ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ತಮಗೆ ಹೇಗೆ ಇದ್ರು ಕಲ್ತಿದ್ದೆ, ಹೇಗೆ ಯಾವ ಥರ ಅಂತ ಹೇಳ್ತೀರಿ? ನಾನು ಮದುವೆ ಬಂದ್ಮೇಲೆ ಸರ್ ನಮ್ಮನೆಯವ್ರ ಜೊತೆಗೆ ಹೋಗಿ ನಮ್ಮನೆಯವ್ರ ನೋಡಿ ಇದು ಮಾಡಿ ಕಲ್ತಿರೋದು ಸರ್. ನಂದು ಊರು ಹೊನ್ನಾಳಿ, ತಾಯಿ ಮನೆ, ನನ್ನನ್ನು ಕೊಟ್ಟಿರೋದು ಇಲ್ಲಿಗೆ. ಅವರು ನೋಡಿ ಅವರಲ್ಲಿದ್ದ ನೋಡ್ಕೊಂಡು ಆಮೇಲೆ ನಾನು ಜೊತೆ ಕರ್ಕೊಂಡು ಹೋದ್ಮೇಲೆ ನನ್ನನ್ನು ಕಲಿಸಿದ್ರು ಸರ್. ಅಡಿಕೆನ ಸುಲಿತಿದ್ದೆ ಸರ್, ಈಗ 3 ವರ್ಷದಿಂದ ಬಿಟ್ಟಿನಿ ಸರ್ ಕೈ ಪೇನ್ ಬಂದು. ತಾವು ಹೊನ್ನಾಳಿಲಿ ಇದ್ದಾಗ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ತಮಗೆ? ಇಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ಅಮ್ಮರು ನನಗೆ ಹೊಲದ ಕೆಲಸನೇ ಕಲಿಸಿರ್ಲಿಲ್ಲ ಸರ್. ಇಲ್ಲಿ ಬಂದ್ಮೇಲೆ ನಾನು ಹೊಲದ ಕೆಲಸ ಎಲ್ಲ ರೂಢಿ ಮಾಡ್ಕೊಂಡಿದ್ದೆ ಸರ್. ಏನೇನು ಕೆಲಸ ಕಲ್ತಿದ್ದೀರಮ್ಮ ತಾವು? ಇಲ್ಲಿ ಬಂದು ಅಡಕೆ ಕಾಯಿ ಸುಲಿಸ್ತೀನಿ ಸರ್, ಕಾಳಿಗೆ ಹೋಗ್ತೀನಿ, ಈರುಳ್ಳಿ ಕೀಳಕ್ಕೆ, ನೈಟ್ ಕಡಲೆ ಬೆಳಗಿನ ಜಾವ ಕಡಲೆ ಕೀಳಕ್ಕೆ ಹೋಗ್ತೀನಿ ಸರ್. ಹಂಗ ನೋಡಿ ಈಗ ಡ್ಯೂಟಿ ಟೈಮಲ್ಲಿ ಡ್ಯೂಟಿ ಮಾಡ್ತೀನಿ ಸರ್. ಹೋದ್ರೆ ಬೇರೆ ಮಧ್ಯದಾಗ ಆದರೆ ಕೆಲಸ ರಜದ ಇದ್ದಾಗ ಅಡಕೆ ಕಾಯಿ ಅಥವಾ ಕೂಲಿ ಕೆಲಸ ಮಾಡ್ತೀನಿ ಸರ್, ಇಲ್ಲ ಡ್ಯೂಟಿ ಇದ್ರೆ ಡ್ಯೂಟಿ ಅವರ್ಸಲ್ಲ. ಹಂಗ ನೋಡಿ ಸರ್, ತಮ್ಮಲ್ಲಿ ಜಮೀನ್ ಇದ್ರೂ ಕೂಡ ಬೇರೆ ಯಾಕೆ ನೀವು ಕೂಲಿ ಕೆಲಸಕ್ಕೆ ಹೋಗೋದು ಅಂತ ಸರ್? ನಾವು ಹೋದ್ರೆ ಅವರು ಬರ್ತಾರೆ ಸರ್ ನಮ್ಮ ಜೊತೆಗೆ, ನಾವು ಒಬ್ಬರೇ ಮಾಡಕ್ಕಲ್ಲ, ಅವ್ರು ನಮ್ದಕ್ಕೆ ಹೋದ್ರೆ ನಾವು ಅವ್ರದ್ದು ನಮ್ದಕ್ಕೆ ಬರ್ತಾರೆ ಅಂತೇಳಿ ಹೋಗುತ್ತೆ ಸರ್. ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಖರ್ಚು ಬೀಳ್ಬೋದು ರಾಗಿಗೆ ತಾವೇ ಸ್ವಂತ ಮಾಡಿಸೋದ್ರಿಂದ? ಮಿನಿಮಮ್ ಈಗ 20,000 ಬಂದಿದೆ ಸರ್ ರಾಗಿಲ್ಲಿ. ಔಷಧಿ ಕಳನಾಶಕ ಬೇಸೆ ಸಹ 1.5 ಸಾವಿರ ರೂಪಾಯಿ ಒಂದು ಬೇಸೆ ಸರ್, ಕೂಲೇರಿಗೆ 500 ರೂಪಾಯಿ ಬಿತ್ತಕ್ಕೆ ಅದು ಇದು ಅಂತೇಳಿ ಈಗ ಮಿನಿಮಮ್ 20,000 ಬಂದಿದೆ ಸರ್. ಯಾವ ರೀತಿ ಅದನ್ನು ಹೊಂದಿಸ್ಕೊಂತ ಹೋಗ್ತೀರಾ ಈ ದುಡ್ಡನ್ನಾಗಿರ್ಬೋದು ಈ ಒಂದು ಖರ್ಚುಗಳನ್ನೆಲ್ಲ? ಚೀಟಿಯಲ್ಲಿ ಸಾಲ ಮಾಡಿದ್ದೀನಿ ಸರ್ ಸಂಘದಲ್ಲಿ, ಧರ್ಮಸ್ಥಳ ಸಂಘದಲ್ಲಿ ಮಾಡಿದ್ದೀನಿ, ಇಲ್ಲಿ ಸ್ವಸಹಾಯ ಸಂಘದಲ್ಲಿ ಮಾಡಿದ್ದೀವಿ. ನಾವೇ ಕುಲ್ಕ ಚೀಟಿ ಅಂತೇಳಿ ತಿಂಗಳಿಗೆ 1,000 ರೂಪಾಯಿ ಹಾಕಂದಿವಿ ಸರ್, ಅದ್ರಲ್ಲಿ ಮಾಡ್ತೀನಿ. ಬಟ್ ಈ ರಾಗಿ ಖರ್ಚು ಬರಲ್ಲ ಅಂತ ಅಂತಾರೆ, ಯಾವ ರೀತಿ ಖರ್ಚು ಬರ್ಬೋದು ಅಂತ ರಾಗಿಯಲ್ಲಿ? ರಾಗಿಯಲ್ಲಿ ಸರ್ ರಾಗಿನೂ ಸಹ ಕೊಂಡ್ಕೊಂಡು ಮಾಡೋದು, ರಾಗಿ ಎಡಕುಂಟೆ ಬೇಸಾಯಿಗೆ ಕಳೆಗೆ ಔಷಧಿ ಕಳನಾಶಕ ಔಷಧಿಗೆ ಕೊಯ್ಸೋಕ್ಕೆ ಎಲ್ಲದಕ್ಕೂ ಖರ್ಚು ಬಂದೇ ಬರುತ್ತೆ ಸರ್. ಖರ್ಚಿಲ್ದಂಗೆ ಯಾವುದೂ ಇರಲ್ಲ ಸರ್, ಗೊಬ್ಬರ ಗೋಡು ಎಲ್ಲದಕ್ಕೂ ಖರ್ಚಿದೆ. ಎಷ್ಟು ತಿಂಗಳು, 3 ತಿಂಗಳು ಆದ್ಮೇಲೆ ಮತ್ತೇನು ಮಾಡ್ತೀರಾ ರಾಗಿ ಹಾಕಿದ್ಮೇಲೆ? ಮತ್ತೇನು ಮಾಡಕ್ ಬರಲ್ಲ ಸರ್, ಅದನ್ನ ಬೇಸೆ ಹೊಡೆದು ಬಿಡ್ಬೇಕು ಸರ್. ಹಂಗೆ ಮತ್ತೆ ಮಳೆಗಾಲ ಬಂದ್ಮೇಲೆ ಸ್ಟಾರ್ಟ್ ಮಾಡ್ಬೋದು, ರಾಗಿ ಹಾಕ್ಬೋದು ಇಲ್ಲಾಂದ್ರೆ ಕಾಕೆಜೋಳ ಹಾಕ್ಬೋದು ಸರ್. ವರ್ಷದಲ್ಲಿ 2 ಬಾರಿ ಬೆಳ್ಕೊಂತೀರ? ಈ ಸರಿ ಮಾತ್ರ 1 ಬಾರಿ ಹಾಕಿರ ಸರ್ ರಾಗಿಯ. ಬಾಕಿ ಸಮಯದಲ್ಲೆಲ್ಲ ಎಷ್ಟು ಸರಿ ಹಾಕಿದ್ರಿ? ಬಾಕಿ ಸಮಯದಲ್ಲೆಲ್ಲ ರಾಗಿ ಕಾಕೆಜೋಳ ಇದನ್ನ ತಕ್ಕಂದು ಶೇಂಗಾ ತಕ್ಕಂದು ಮತ್ತೆ ಉಳ್ಳಿ ಅಥವಾ ರಾಗಿ ಬಿತ್ತ ಬೈದೇವಿ ಸರ್. ಶೇಂಗಾ ಕೂಡ ಬೆಳೆದಿದ್ರಿ? ಬೆಳೆದೇವಿ ಸರ್. ಎಷ್ಟು ಸರಿ ಬೆಳೆದ್ರಿ ಶೇಂಗಾನ? ಶೇಂಗೆಲ್ಲ ಬೆಳೆದೇವಿ ಸರ್, ವರ್ಷಕ್ಕೊಂದ್ಸರಿನಾರು ಬೆಳೀತಿದ್ವಿ ಸರ್. ಇವಾಗೆ ಸರ್ ಬಿಟ್ರ ಶೇಂಗಾ, ನಮ್ಮ ಮನೆ ಡೆತ್ ಆದಳಿಂದ ಬಿಟ್ಟಿವಿ ಸರ್. ಇತ್ತೀಚೆಗೆ 12 ವರ್ಷದಿಂದ ಬರೀ ರಾಗಿನೇ ಮಾಡ್ತಾ ಇದ್ರು ಸರ್. 12 ವರ್ಷದಿಂದ ರಾಗಿ ಕಾಕೆಜೋಳ ಅಷ್ಟು ಬಿಟ್ರೆ. ರಾಗಿ ಬೆಳಿತಿರಲ್ಲ, ಅದು ಬೆಳೆದಂತದನ್ನ ಈಗ ಮಾರುಕಟ್ಟೆ ಮಾಡ್ಬೇಕು, ಯಾವ ತರ ಮಾಡ್ತೀರಿ? ಯಾವ ತರ ಬೇರೆಯವ್ರಿಗೆ ಕೊಡೋದಾಗಿರ್ಬೋದು, ಇಲ್ಲಿಗೆ ಬರ್ತಾರೋ ತಾವೇ ಮಾರ್ಕೆಟಿಗೆ ಹೋಗೋದ, ಯಾವ ತರ? ಇಲ್ಲ ಸರ್, ಬೇರೆಯವ್ರಿಗೆ ಇಲ್ಲೇ ಬಂದರೆ ಬೇರೆಯವ್ರಿಗೆ ಕೊಡ್ತೀವಿ ಸರ್. ನಾವೇನು ಹೋಗಲ್ಲ, ನಮ್ಮ ಮನೇಲಿ ಹೋಗಕ್ ಯಾರು ಇಲ್ಲ, ನಾನು ಒಬ್ಳೆ ಅಲ್ಲ, ಹಂಗಾಗಿ ಬೇರೆಯವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ಮುಂಚೆ ಎಲ್ಲ ರಾಗಿಗೆ ಅಷ್ಟು ಬೆಲೆ ಇರ್ಲಿಲ್ಲ, ಇತ್ತೀಚಿನ ದಿನದಲ್ಲಿ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ, ಏನಂತ ಅನ್ಸುತ್ತೆ ತಮಗೆ? ತಾವ್ ಯಾವ ರೀತಿ ಕೊಡ್ತೀರಾ? ಅವತ್ತೊಂದು ಏನು ಮಾರ್ಕೆಟ್ ಇದೆ ಆ ಥರ ತಾಂತಾರೆ, ಆ ವರ್ಷದಲ್ಲಿ ಏನು ರೇಟ್ ಇದೆ ಅದಂತ ಅಂತಾರೆ ಸರ್. ನಾವೇ ಹೋಗಿ ಹಾಕೊಂಡೋಗಿ ಇದು ಮಾಡಿದರೆ ಇದ್ರ ಬಗ್ಗೆ ಎಲ್ಲ ಇದಾಗುತ್ತೆ, ಹಂಗೆಲ್ಲ ಮಾಡೋರಿಲ್ಲ ಅನ್ನೋದು. ಇಲ್ಲೇ ಬಂದು ಕೊಡ್ತಾರ ಕೇಳಿದರೆ ಅಲ್ಲೇ ಇಲ್ಲೇ ಕೊಡೋದು ಸರ್. ಎಷ್ಟು ಕೊಡ್ತೀರ ತಾವು ಕ್ವಿಂಟಲ್ಗೆ? ಅದು ಆವತ್ತು ಆ ವರ್ಷದಲ್ಲಿ ಏನು ಇಳುವರಿ ಬರುತ್ತೋ ಅದು ಟೈಪ್ ಕೊಡ್ತೀವಿ ಸರ್. 12 ಚೀಲ 15 ಹಿಂಗೆ ಆ ಇಳುವರಿ ಏನು ಬರುತ್ತೋ ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಕೊಡ್ತೀವಿ ಸರ್. ಎಕರೆಗೆ ಎಷ್ಟು ಬಂತೀವಿ ಸರ್ ಇಳುವರಿ? ಇನ್ನು ಬಂದಿಲ್ಲ ಸರ್, ಹೋದ್ಸರಿ ಇದು ಅಷ್ಟೇನು ಬೈದಾಗಿರ್ಲಿಲ್ಲ ಸರ್, ಈ ಸರಿ ಬರುತ್ತೆ ಸರ್. ಹೋದ್ಸರಿ ಕಾಕೆಜೋಳನೂ ಎಲ್ಲ ಕಮ್ಮಿ ಸರ್ ಮಳೆ ಇಲ್ದಲೆ, ಈ ಸರಿ ನೋಡಬೇಕು ಸರ್. ಚೆನ್ನಾಗಿದೆ, ರಾಗಿನೂ ಚೆನ್ನಾಗಿದೆ, ಕಾಕೆಜೋಳನೂ ಚೆನ್ನಾಗಿದೆ. ಎಷ್ಟು ಬರ್ಬೋದು ಅಂತ ತಮ್ಮ ಒಂದು ಅಂದಾಜು? ನನಗೆ ಎಕರೆಲ್ಲಿ 2 ಎಕರೆಗೆ ಬರ್ಬೋದು ಸರ್, ಒಂದು 20 ಪ್ಯಾಕೆಟ್ ಆಗ್ಬೋದು ಅಂತ ಅನ್ಕಂದಿನಿ ಸರ್. ರಾಗಿ ಕಾಕೆಜೋಳ ಆಗ್ಬೋದು ಸರ್, ಒಂದು 8-10 ಕ್ವಿಂಟಲ್ ಆಗ್ಬೋದು ಅಂತ ಅನ್ಕಂದಿನಿ. ಈ ಸರಿ ಕಾಕೆಜೋಳ ಭಾರಿ ಚೆನ್ನಾಗಿದೆ ಸರ್ ಇಳುವರಿ. ಈ ರಾಗಿಗೆ ನೀರಿನ ನಿರ್ವಹಣೆ ಆಗಿರ್ಬೋದು, ಅವನ್ನೆಲ್ಲ ಯಾವ ಥರ ಮಾಡ್ತೀರ? ನೀರು ಅದೇ ನೀರೆಲ್ಲ ಇದಾಯ್ತು ಅಂದರೆ ಪಕ್ಕದಲ್ಲೇ ನಮ್ಮ ಮೈದ್ನಾರ್ದಿದೆ ಮಾವಾರ್ದು, ಅವ್ರದ್ದಲ್ಲಿ ಇಸ್ಕೊಂಡು ಬಿಡಬೇಕು ಅಂತ ಇದ್ದೀವಿ ಸರ್. ಈಗ ಮಳೆ ಎಲ್ಲರ ಇದಾಯ್ತು ಅಂದರೆ ಹಿಂಗೆ ಮಳೆಗಾಲ ಇನ್ನೊಂದದ 2 ಅದ ಬಂತು ಅಂದರೆ ಸರಿಯಾಗುತ್ತೆ ಸರ್. ಈ ಮಳೆ ಜಾಸ್ತಿ ಬಂತಲ್ಲ, ಏನು ಮಾಡ್ಕೊಂಡಿದ್ದೀರ? ವೀರ್ಯ ಹಾಕಿದ್ವಿ ಸರ್. ವೀರ್ಯ ಆದರೆ ಶೀತ ನೀರಿನ ಅಂಶ ಇದಾಗುತ್ತೆ ಅಂತೇಳಿ ವೀರ್ಯ 20-20 ಮಿಕ್ಸ್ ಮಾಡಿ ಚೆಲ್ಲಿದ್ವಿ ಸರ್. ಈಗ ಮತ್ತೊಂದ್ಸರಿ 20-20 ಚೆಲ್ಲಬೇಕು ಸರ್. ಮಳೆ ಬಿದ್ದರೂ ಏನು ತೊಂದರೆ ಆಗಲ್ಲ ಅಂತ ಅಂದರೆ ಅದು ಜಾಸ್ತಿ ನಮ್ಮದು ಗಟ್ಟಿ ನೆಲ ಸರ್, ಫುಲ್ಲು ಮಳ್ಳು ಅಲ್ಲ, ಫುಲ್ಲು ಇದು ಅಲ್ಲ ಸರ್. ಪರವಾಗಿಲ್ಲ ಸರ್, ಅಲ್ಲಿ ಇಷ್ಟೇ ತೇವಾಂಶ ಆದರೂ ಚೆನ್ನಾಗಿ ಬರುತ್ತೆ ಸರ್. ಸ್ವಲ್ಪ ವೀರ್ಯ ಜಾಸ್ತಿ ಕೊಟ್ಟು 20-20 ಜಾಸ್ತಿ ಕೊಟ್ಟರೆ ಶೀತದ ಅಂಶ ಎಲ್ಲ ಹೀರ್ಕಂದು ಇದಾಗುತ್ತೆ ಸರ್. ಅಕ್ಕಪಕ್ಕ ಎಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಇದೆ, ನಮ್ಮಲ್ಲಿ ಒಂಚೂರು ಎತ್ತರ ಇರೋದ್ರಿಂದ ಚೆನ್ನಾಗಿದೆ. ರೈಲ್ವೆ ರಸ್ತೆ ಪಕ್ಕನೇ ಸರ್ ನಮ್ಮದು. ಈ ಕಳೆಗಳ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ, ಕಳೆಗಳ ನಿರ್ವಹಣೆ ಟಾನಿಕ್ ಕೊಡಿತಟ್ಟು ಇದನ್ನ ಟಾನಿಕ್ ತಂದು ಹೊಡೆದಿವಿ ಸರ್ ಮೊನ್ನೆ, 450 ರೂಪಾಯಿದು 10 ಕ್ಯಾನ್ ಆಯಿತು ಸರ್. 2 ಎಕರೆಗೆ ಹೊಡೆದಿನಿ ಸರ್, ನಾನೇ ಭಾನುವಾರ ಕ್ಯಾನ್ ಹಾಕ್ಕೊಂಡು ಹೊಡೆದಿನಿ ಸರ್. ನಮ್ ಜೊತೆಗೆ ಒಬ್ರು ಕರ್ಕಂದ್ವಿ ಸರ್. ನಾನು ಹೆಗ್ಲಿಗೆ ಹಾಕೊಂಡ್ ಹೊಡೆದೆ, ಉಸ್ತಿ ಹಾಕೋದು, ನೀರ್ ಹಾಕೊಂಡು ಒಬ್ರು ಎತ್ತದು, ನಾನು ಇಟ್ಕಂತ ಇಟ್ಕಂತ ಹೋಗೋದು ಸರ್. ಹಿಂಗ್ ಕಲ್ತ್ರ ಅದನ್ನೆಲ್ಲ ತಾವು? ನಮ್ಮನೆಯವರಿಂದನೇ ಸರ್ ನಾನು ಕಲ್ತಿದ್ದು. ನಮ್ಮನೆಯವರೇ ನನಗೆ ಹಿಂಗಲ್ಲ ಹಿಂಗೆ ಅಂತ ತೋರಿಸ್ಕೊಟ್ಟಿದ್ದು ಸರ್. ಅವ್ರಿಗೆ ಹುಷಾರಲಿಲ್ಲ ಸರ್, ಹಂಗಾಗಿ ಅವಾಗಿಂದ ಹಾರ್ಟ್ ಪೇಷಂಟ್ ಸರ್ ಅವರು. ಓಪನ್ ಸರ್ಜರಿ ಆಗಿತ್ತು ಸರ್ಜಿಯಲ್ಲಿ, ಶಿವಮೊಗ್ಗದಲ್ಲಾಗಿ ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಜರಿ ಇದಾಗಿತ್ತು, INHL ಆಗಿತ್ತು ಸರ್. ಅವಾಗಿಂದ ನಾನೇ ಕಲ್ತಿರೋ ಸರ್. ನೀವು ಈ ಒಂದು ಔಷಧಿ ಹೊಡಿಬೇಕಾದ್ರೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಈ ಔಷಧಿನ ಸಿಂಪಡಣೆ ಮಾಡ್ತೀರಾ ತಮ್ಮ ಜಮೀನಲ್ಲಿ? ಔಷಧಿ ತಾಂತೀವಿ ಸರ್, ಕ್ಯಾನು ಔಷಧಿ ನೀರು ಅಲ್ಲೇ ಅಕ್ಕಪಕ್ಕ ನೀರು ತುಂಬಿಸ್ಕೋಬೇಕು ಸರ್, ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ನೀರು ತರಬೇಕು ಸರ್. ಮಾಸ್ಕ್ ಹಾಕೊಂಡು ಕೈಯೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಹೊಡಿತೀವಿ ಸರ್. ಏನು ಒಂದ್ಸಲ ಆಗಲ್ಲ, ಏನು ಒಂದ್ಸಲ ಬಂದ್ ಮತ್ತೆ ಫ್ರೆಶ್ ಅಪ್ ಆಗ್ತೀವಿ ಸರ್. ಕೈ ಮಾಸ್ಕ್ ಬಾಯಿಗೆಲ್ಲ ಮೂಗಿಗೆ ಕೈಗೆ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡು ಇದು ಮಾಡ್ತೀವಿ ಸರ್. ಜೊತೆ ಕಾಕೆಜೋಳ ಅಂತ ಹೇಳಿದ್ರಿ, ಅದೆಷ್ಟು ಎಕರೆ ಮಾಡಿದಿರಿ, ಅದ್ರದ್ದು ಯಾವ ತರ? ಅದು ಒಂದ್ ಎಕರೆ ಕಾಕೆಜೋಳ ಸರ್, ಮಿಷಿನ್ ಅಲ್ಲೇ ಬಿತ್ತಿಸಿದ್ದು ಸರ್. ಎಕರೆಗೆ 1,500 ರೂಪಾಯಿನ ತಗೊಂಡು ಸರ್ ಮಿಷಿನ್ ಅಲ್ಲಿ ಬಿತ್ತಕ್ಕೆ. 2 ಪ್ಯಾಕೆಟ್ ಜೋಳ ಸರ್, ಅದ್ರಲ್ಲಿ 1.5 ಪ್ಯಾಕೆಟ್ ಹೋತು, 2 ಮೂಟೆ ಗೊಬ್ಬರ ಸರ್. ಅದು ಮಿಷಿನ್ ಅಲ್ಲಿ ಬಿತ್ತಿದ್ದು ಸರ್, 1/2 ಗಂಟೆ ಒಳಗೆ ಮಿಷಿನ್ ಬಿತ್ತಿತ್ತು ಸರ್. ಆಮೇಲೆ ಒಂದ್ಸರಿ ಎಡೆ ಕುಂಟೆ ಹೊಡೆದ್ವಿ ಸರ್, ಒಂದ್ಸರಿ ಲೈಟ್ ಆಗಿ ನಾವೇ ಕಳೆ ಹಾಕಿದ್ವಿ ಸರ್, ಜಾಸ್ತಿ ಆಗಿರ್ಲಿಲ್ಲ ಅಂತ. ಇನ್ನೊಂದ್ಸರಿ ಜಾಸ್ತಿ ಆಯ್ತು, ಹಂಗ ಕಳೆನಾಶಕ ಔಷಧಿ ಹೊಡೆದಿದ್ವಿ ಸರ್. ಅದು ಬರೀ ಸೊಪ್ಪು ಎಲೆ ಅಂತದಷ್ಟೇ ಸಾಯಿತು ಸರ್, ಮತ್ತೆ ಕರ್ಕಿ ಇದೆಲ್ಲ ಸಾಯಿಲ್ಲ ಸರ್. ಇನ್ನೊಂದ್ಸರಿ ಎಡೆ ಕುಂಟೆ ಹೊಡೆದು ಇನ್ನೊಂದ್ಸರಿ ಗೊಬ್ಬರ ಇಟ್ಟಿದ್ವಿ ಸರ್. ಮಿಷಿನ್ ಅಲ್ಲಿ ಬಿತ್ತಿಸೋದ್ರಲ್ಲಿ ಯಾವ ತರ ಅಂತ ಅಂತೀರಾ? ಅದು ಟ್ಯಾಕ್ಟ್ರಿಯಲ್ಲಿ ಅದು ಮಿಷಿನ್ ಆ ಕಡೆ ಸೈಡ್ ಬಿತ್ತಕ್ಕೆ ಬರ್ತಾರೆ ಸರ್, ಆವೇರಿ ರಾಣೆಬೆನ್ನೂರು ಆ ಕಡೆ ಸೈಡಿಂದ ಬರ್ತಾರೆ ಸರ್. ಅದು ಎಕರೆಗೆ ಇಷ್ಟು ಅಂತ ಒಂದ್ ಕಡೆ ಕಾಕೆಜೋಳ ಹಾಕೋನತ್ತೆ, ಒಂದ್ಸರಿ ಸೈಡ್ ಗೊಬ್ಬರ ಹಾಕೋನತ್ತೆ, ಬಿತ್ಕೊಂತ ಹೋಗುತ್ತೆ ಸರ್. ಅದು ನಾವ್ ಹೆಂಗೆ ಬೇಸದಲ್ಲಿ ಬಿತ್ತೀವೋ ಆ ತರ ಬಿತ್ಕೊಂತ ಹೋಗುತ್ತೆ ಸರ್. ಅಂದ್ರೆ ಕೈ ಬಿತ್ತಿಗೂ ಈ ಮಿಷಿನ್ಗೂ ಏನ್ ವ್ಯತ್ಯಾಸ ಕಾಣ್ತಿರತ್ತ? ಅದು ಕೈ ಬಿತ್ತಿಗೆ ಆದ್ರೆ ನೀಟಲ್ಲ ಒಂದೊಂದೇ ಕಾಳಾಕಂತ ಹೋಗ್ತೀವಿ ಸರ್. ಇದಾದ್ರೆ ಮಿಷಿನ್ ಬಿತ್ತಿಗೆ ಆದ್ರೆ ಒಂದಲ್ಲ 1-2 ಬೀಳುತ್ತೆ, ಒಂದೊಂದಲ್ಲ ಒಂದ್ ಸ್ವಲ್ಪ ದೂರ ದೂರ ಆಗುತ್ತೆ. ಪರವಾಗಿಲ್ಲ ಸರ್, ಅದು ಇದು ಸೇಮ್ ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಸರ್. ಕೈ ಬಿತ್ತಿಗೆ ಬಿತ್ತಕೆನೆ, ಟ್ಯಾಕ್ಟರ್ ಬಿತ್ತಿಗೆ ಬಿತ್ತಕೆನೆ ಸರ್. ಇಳುವರಿ ವಿಚಾರದಲ್ಲಿ ಯಾವ್ದು ಹೆಚ್ಚು ಹೆಚ್ಚು ಇಳುವರಿ ಬರಬಹುದು ಅಂತ? ಇಳುವರಿ ಎರಡು ಸೇಮ್ ಬರುತ್ತೆ ಸರ್, ಆದ್ರೆ ಒಂದ್ ಸ್ವಲ್ಪ ದಪ್ಪ ಆದ್ರೆ ಕಮ್ಮಿ ತನೆ ಕೀಳುತ್ತೆ, ಒಂದು ಒಂದೊಂದು ಕೀಳುತ್ತೆ. ಅಂಗ್ಲ ಜಾಸ್ತಿ ಆಯ್ತು ಅಂದ್ರೆ 2-2 ತೆನೆ, ಒಂದೊಂದ್ರಲ್ಲಿ 2-2 ತೆನೆ ಕೀಳುತ್ತೆ ಸರ್. ಚೆನ್ನಾಗಿ ಇಳುವರಿ ಬರುತ್ತೆ. ಅಂದ್ರೆ ಕೈ ಬಿತ್ತೋ ಸಮಯದಲ್ಲಿ ಅವ್ರಿಗೊಂದು ಅಂತರ ಇರುತ್ತೆ ಕೈ ಬಿತ್ಬೇಕಾದ್ರೆ, ಈ ಮಿಷಿನ್ ಆದ್ರೆ ಯಾವ ತರ ಅಂತರ? ಒಂದೊಂದ್ ಅಡಿಗೆ ಒಂದೊಂದ್ ಹಾಕಿ ಅಂತ ಹೋಗ್ತಾರೆ ಸರ್, ಕೈ ಬಿತ್ತಿಗೆ ಆದ್ರೆ. ಮಿಷಿನ್ ಎಲ್ಲಾದ್ರೂ ಅದನ್ನೇ ಮಾಡ್ಕೊಂಡಿರ್ತಾರೆ ಸರ್, ಮಿಸ್ ಆಗಿ ಒಂದೊಂದಲೆ ಬಿದ್ಬಿಡ್ತಾರೆ ಸರ್. 1.5 ಅಡಿಗೆ ಒಂದೊಂದ್ ಅಡಿಗೆ ಇಲ್ಲ 1/2 ಅಡಿಗೆ ಹಿಂಗ್ ಬೀಳ್ತಾರೆ ಸರ್ ಕೈ ಮಿಷಿನ್ ಇಂದ. ಅದ್ರ ಕೈ ಎಲ್ಲಾದ್ರೆ ಪಕ್ಕ ಒಂದೊಂದ್ ಅಡಿಗೆ ಕರೆಕ್ಟ್ ಹಾಕಂತ ಹೋಗ್ತೀವಿ ಸರ್. ಎರಡೆರಡು ಬೀಜಗಳು ಬಿದ್ದಾಗ ತೆನೆ ಕೂಡ ಜಾಸ್ತಿ ಆಗುತ್ತಾ ಅಥವಾ ಯಾವ ತರ ಅಂತ? ಎರಡೆರಡು ಬೀಜ ಬಿದ್ದಾಗ ತೆನೆ ಜಾಸ್ತಿ ಆಗಲ್ಲ ಸರ್, ಅದು ತೆನೆ ಬಂದು ಸಣ್ಣದಾಗ್ಬಿಡುತ್ತೆ ಸರ್. ಒಂದೊಂದೇ ಬಿದ್ದಾಗ ತೆನೆ ಒಂದ್ರಲ್ಲೇ 2 ಬರುತ್ತೆ ಸರ್, 2 ಬಿದ್ದಾಗ ಅಷ್ಟೇ ಸರ್, ಒಂದೊಂದೇ ಸಣ್ಣಕ್ಕೆ ಒಂದೊಂದೇ ಆಗ್ತದೆ ಸರ್. ಅದ್ರ ಒಂದು ನಿರ್ವಹಣೆ, ಅದಕ್ಕೆ ಬರ್ತಕ್ಕಂಥ ರೋಗಗಳ ನಿರ್ವಹಣೆ ಯಾವ ತರ ಮಾಡ್ತೀರಾ ಅಂತ? ಅದರಲ್ಲಿ ಸುಳೆ ರೋಗ ಅಂತ ಬರುತ್ತೆ ಸರ್ ಕಾಕೆಜೋಳಕ್ಕೆ, ಅದರಲ್ಲಿ ಮೇಲೆ ಒಂದು ಗೊಬ್ಬರ ಚೆಲ್ತೀವಿ ಸರ್. ಮಳೆ ಬಂದ್ರೆ ಬರಲ್ಲ ಸರ್, ಮಳೆ ಬರ್ಲಂಗಿದ್ರೆ ಅದಕ್ಕೆ ಸುಳೆ ರೋಗ ಅಂತ. ಸುಳೆಯನ್ನೇ ತಿನ್ಕಂತ ಹೋಗುತ್ತೆ ಸರ್, ಅಲ್ಲಿ ಏನು ಜೋಳ ಆಗಿಲ್ಲ ಏನೂ ಆಗಲ್ಲ ಸರ್. ಹಂಗಾಗ್ಬಿಟ್ಟು ಸುಳೆ ಪಕ್ಕ ಅಕ್ಕಪಕ್ಕ ಆಗ್ತಿದ್ದಂಗೆ ಇದಾಗ್ತಿದ್ದಂಗೆ ಔಷಧಿ ತಂದೊಡೆಯೋದು, ಔಷಧಿ ಸಿಂಪಡಿಸೋದು, ಇಲ್ಲ ಮೇಲ್ ಗೊಬ್ಬರ ಚೆಲ್ಲೋದು, ಆ ತರ ಮಾಡ್ತೀವಿ ಸರ್. ಈ ಸುಳಿ ರೋಗ ಅಂದ್ರಲ್ಲ, ಅದ್ರ ಲಕ್ಷಣಗಳು ಯಾವ ರೀತಿ ಗೊತ್ತಾಗುತ್ತೆ ತಮ್ಗೆ, ಇದಕ್ಕೆ ಸುಳಿ ರೋಗ ನಮ್ಮ ಹೊಲಕ್ಕೆ ಬರ್ತಿದೆ ಅನ್ನೋದು ಯಾವ ತರ ತಿಳ್ಕೊತೀರಾ? ಅದಕ್ಕೆ ಮೇಲೆ ಸುಳಿಯಲ್ಲಿ ಬಂದು ಎಲೆನೆಲ್ಲ ತಿನ್ಕಂತ ತಿಳ್ಕಂತ ಸುಳಿ ಮೇಲೆ ಎದ್ದಳ್ತಿದ್ದಂಗೆ ಕುಡಿನೆಲ್ಲ ಕಟ್ಕಂತ ಕಟ್ಕಂತ ಬಂದ್ಬಿಡುತ್ತೆ ಸರ್, ಅದೆಲ್ಲ ಗೊತ್ತಾಗುತ್ತೆ ಸುಳಿ ಸುಳಿ ರೋಗ ಬಂದಿದೆ ಅಂತ. ನಿರ್ವಹಣೆ ಏನೇನ್ ಕೊಡ್ತೀರಾ ಅದಕ್ಕೆ ಸುಳಿ ರೋಗ ಹೋಗ್ಲಿಕ್ಕೆ? ಮುಂಜಾಗ್ರತವಾಗಿ ಏನ್ ಮಾಡ್ತೀರಾ, ಬಂದ ನಂತರವಾಗಿ ಏನ್ ಮಾಡ್ಕೋತೀರಾ? ಮುಂಜಾಗ್ರತೆ ಬರುತ್ತೆ, ಮಳೆ ಬಂದ್ರೆ ಬರಲ್ಲ ಸರ್, ಮಳೆ ಬರ್ಲಂಗಿದ್ರೆ ಪಕ್ಕ ಬರುತ್ತೆ ಸರ್. ಬಂದಾದ್ಮೇಲೆ ಏನ್ ಮಾಡ್ಬೇಕು, ಗೊಬ್ಬರ ಚೆಲ್ತೀವಿ, ಔಷಧಿ ಹೊಡಿತೀವಿ ಸರ್, ಅದ್ ಬರ್ಲಂಗೆ. ಹೋಗಿ ಅಂಗಡಿಲಿ ಹಿಂಗೆ ಸುಳೆ ರೋಗ ಬಂದಿದೆ ಅದಕ್ಕೆ ಔಷಧಿ ಕೊಡ್ರಿ ಅಂತೇಳಿ ಫೋಟೋ ತಕೊಂಡ್ ಹೋಗಿ ತೋರಿಸಿ ಅಲ್ಲೋಗಿ ಕೇಳಿ ತಗೊಂಬಂದು ಸಿಂಪಡಿಸ್ತೀವಿ ಸರ್. ಒಟ್ಟಲ್ಲಿ ಜೋಳನ ಯಾವ ಸಮಯದಲ್ಲಿ ಬಿತ್ತಿದ್ರೆ ಒಳ್ಳೇದು ಚೆನ್ನಾಗಿ ಅಂತ ಹೇಳ್ತೀರಿ ತಾವು? ಮುಂಗಾರು ಮೇ ಜೂನ್ ಇಂದ ಬಿತ್ತಿದ್ರೇನೆ ಒಳ್ಳೇದು ಸರ್, ಅತಿಯಾಗಿ ಮಳೆನೂ ಬರಬಾರ್ದು. ಅದಕ್ಕೆ ಜಾಸ್ತಿ ಮಳೆ ಬಂದ್ರೆ ಇದಾಗಲ್ಲ ಸರ್, ಜಾಸ್ತಿ ಮಳೆ ಹೋದ್ರೂ ಬೆಳೆ ಬರಲ್ಲ ಸರ್. ಒಂದ್ ಮೀಡಿಯಂ ಜಾಸ್ತಿ ಮಳೆ ಹೋತು ಅಂದ್ರೆ ನೀರ್ ಅಕ್ಕಪಕ್ಕ ನೀರ್ ಇದ್ರೆ ಕೇಳಿ ಬಿಡ್ಬೇಕು ಸರ್. ಜಾಸ್ತಿ ಮಳೆ ಬಂತು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಸರ್ ಇಳುವರಿ ಬರೋದದು. ನೀವೇನ್ ಬೋರೇನ್ ಇಲ್ಲ ಸರ್, ನಾವೇನಿಲ್ಲ ಸರ್, ಒಬ್ರೇ ನನ್ ಮಗ ಬಂದಾದ್ಮೇಲೆ ನೋಡ್ಬೇಕು ಸರ್. ಈಗ ನೀರಿನ ನಿರ್ವಹಣೆಗೆ ಬೇರೆಯವ್ರನ್ನ ಅವಲಂಬಿಸಿದಿರಿ? ಬೇರೆಯವ್ರನ್ನ ಅವಲಂಬಿಸಿರ ಸರ್. ಅದ್ಬಿಟ್ರೆ ಮಳೆ ಸರ್. ಏನನ್ಸುತ್ತೆ ತಮ್ಗೆ, ತಾವೀಗ ಒಬ್ಬ ರೈತ ಮಹಿಳೆಯಾಗಿ ಮಾಡ್ತಾ ಇದ್ರಲ್ಲ, ತಮ್ಮನ್ ತಾವು ನೋಡಿದಾಗ ಇದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಆಯ್ತಾ ಅನ್ನೋದು ಏನಂತ ಅನ್ಸುತ್ತೆ ತಮ್ಗೆ? ಸರ್ ಮಾಡ್ಲೇಬೇಕು ಸರ್, ಮಾಡಕ್ ಆಗಲ್ಲ ಅಂದ್ರೆ ಆಗದೇ ಇಲ್ಲ ಸರ್, ನಾವ್ ಮಾಡ್ತೀವಿ ಅಂದ್ರೆ ಮಾಡೇ ಮಾಡ್ತೀವಿ ಸರ್. ಅದು ನಮಗ್ ಒಂದ್ ಗುರಿ ಇರ್ಬೇಕು ಸರ್, ಈ ಗುರಿ ನಾನ್ ಅವರು ಇದ್ ಮಾಡಿದ್ರು ನಾವ್ ಇದ್ ಮಾಡ, ಇದರಿಂದ ನಾವು ಮುಂದರಿಬೇಕು, ಒಂದು ಬೆಳೆ ಒಂದ್ ಎಜುಕೇಶನ್ ಗೆ ಮಕ್ಳಿಗೆ ಇಂಪ್ರೂವ್ ಆಗುತ್ತೆ, ನಾನ್ ಇವತ್ ಕಷ್ಟ ಪಟ್ರೆ ನಾಳೆ ತರ ನನ್ ಮಕ್ಳು ನೋಡ್ಕೊಂತಾರೆ ಅಂತ ಹೇಳಿ ಒಂದ್ ಗುರಿ ಇಟ್ಕೊಂಡು ತಲುಪ್ತಾ ಇದೀನಿ ಸರ್. ಅದನ್ನ ಅಂಗನವಾಡಿದು ವರ್ಕ್ ಮಾಡ್ತೀನಿ ಸರ್, ನಾನ್ ಒಬ್ಳ ಸಹಾಯಕಿ ಅಂಗನವಾಡಿ ವರ್ಕ್ ಮಾಡ್ತೀನಿ ಸರ್. ಬಟ್ಟಿ ಅಂಗನವಾಡಿ ಕೆಲಸ ಮಾಡ್ಕೊತಾನೆ, ಈ ಒಂದು ಕೃಷಿನ ಯಾವ ರೀತಿ ಸಮಯನ ಹೊಂದಿಸ್ಕೋತಾ ಇದ್ದಾರಮ್ಮ? ನನಗೆ ರಜೆಗಳು ಟೈಮಲ್ಲಿ ಅಂಗನವಾಡಿ ಟೈಮಲ್ಲಿ ಅಂಗನವಾಡಿ ಕೆಲಸ ಮಾಡ್ತೀನಿ ಸರ್. ಅದಕ್ಕೂ ಆಗಲ್ಲ ಇದೇ ಕೆಲಸ ಇವತ್ತು ಇದು ಮಾಡಬೇಕು ಅಂದರೆ ಅದಕ್ಕೆ ನನಗೆ ಆಗಲ್ಲ ಅಂದರೆ ಬೇರೆಯವರು ಇಲ್ಲ ರಜೆ ಹಾಕ್ತೀನಿ, ಇಲ್ಲ ಬೇರೆಯವ್ರನ್ನಾಗಲಿ ನೇಮಿಸಿ ಕಳಿಸ್ತೀನಿ ಸರ್ ಕೂಲಿಗೆ, ಕರ್ಕೊಂಡೋಗ್ರಿ ಇದು ಮಾಡಿಸ್ಕೊಂಬರ್ರಿ, ನನಗೆ ಇವತ್ತು ರಜೆ ಇಲ್ಲ, ಹಿಂಗೆ ಮೀಟಿಂಗ್ ಇದೆ, ಇಲ್ಲ ಹೋಗ್ಬೇಕು, ಇಲ್ಲ ಅಂಗನವಾಡಿಯಲ್ಲಿ ಯಾರು ಬರ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಹಂಗೆ ಬೇರೆಯವ್ರನ್ನಾದ್ರು ಕಳಿಸ್ತೀನಿ ಸರ್. ಹೋಗೋ ಸಂದರ್ಭ ಬಂದರೆ ಹೋಗ್ತೀನಿ ಸರ್ ನಾನು ಜೊತೆಗೆ ಅಂಗನವಾಡಿ ಸೇಲಕ್ಕೆ. ಒಟ್ಟಲ್ಲಿ ಈ ರಾಗಿ ಮತ್ತೆ ಈ ಮೆಕ್ಕೆಜೋಳ ಅಂತ ಹೇಳಿದ್ರಲ್ಲ, ಖರ್ಚಿನ ಬಗ್ಗೆ ಹೇಳಿ ಮತ್ತೆ ಆದಾಯದ ಬಗ್ಗೆ ಹೇಳಿದ್ರೆ ಯಾವ ಯಾವ ರೀತಿ ಖರ್ಚು ಬರುತ್ತೆ, ಆದಾಯ ಎಷ್ಟು ಬರುತ್ತೆ ಅಮ್ಮ? ಸರ್ ಖರ್ಚು ಬರುತ್ತೆ ಸರ್, ಆದ್ರೂ ಖರ್ಚು ಮಾಡಿದಂಗೆ ಆದಾಯ ನಾವು ಮಾಡಿದ ಅಲ್ಲಿಗಲ್ಲಿ ಸರಿಯಾಗುತ್ತೆ ಸರ್. ಏನೋ ಉಳಿದ್ರೆ ನಾಕ ಸುಳಿಬೋದು ಸರ್, ನಮಗೆ ಒಳ್ಳೆ ರೇಟ್ ಸಿಕ್ಕು ಇದು ಮಾಡಿದ್ರೆ, ರೇಟ್ ಇಲ್ಲ ಅಂದರೆ ಯಾವುದು ಉಳಿಯೋಕ್ಕಾಗಲ್ಲ ಸರ್. ಅಲ್ಲಿಗಲ್ಲಿಗೆ ಸರಿಯಾಗುತ್ತೆ ಸರ್, ಬೇಸಾಯ ವ್ಯವಸಾಯ ಮನ್ ಮಂದೆಲ್ಲ ಸಹಾಯ ಅನ್ನಂಗೆ, ಅದೇನು ಖರ್ಚು ಮಾಡಿರ್ತೋ ಅಲ್ಲದಲ್ಲ ಏನೋ ಒಂದು ನಾಕಾಸು ಉಳಿದ್ರೆ ಉಳಿಬೋದು ಸರ್. ಇಷ್ಟೆಲ್ಲ ಇದ್ರೂ ಕೂಡ ನೀವು ವ್ಯವಸಾಯ ಮಾಡೇ ಮಾಡ್ತೀನಿ ಅಂತಿರಲ್ಲ, ಯಾವ ರೀತಿ ಮುಂದೆ ಏನಾದ್ರು ಒಂದು ಆಲೋಚನೆ ಇಟ್ಕೊಂಡಿದ್ದೀರಾ? ಸರ್ ಇವತ್ತು ನಾವು ಅದನ್ನ ಮಾಡಿ ರೈತರು ನಾವೇ ಎಲ್ಲಾದನ್ನು ಬೇರೆಯವ್ರಿಗೆ ಇದು ಮಾಡಿದೆ, ನಾವು ಮಾಡ್ಲಂಗಿದೆ, ನಾವು ತಿನ್ನ ಅನ್ನೋಕೆ ಏನು ಇದು ಮಾಡ್ಬೇಕು ಸರ್? ಎಲ್ಲಾದನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ರೈತರಾಗ್ಲಂಗಿದ್ರೆ ಎಲ್ಲರೂ ಬರೀ ಅಫಿಷಿಯಲ್ಸ್, ಆದರೆ ರೈತರಾಗಿ ಮಾಡೋದೇನು? ನಾವು ಬೆಳೆ ಬೆಳೆದ್ರೆ ತಾನೇ ಇದು ಮಾಡೋದು, ನಮಗೂ ತಿನ್ನಕ್ಕ ಅನ್ನ ಸಾಧ್ಯ ಆಗೋದು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಉಳಿದಂಥ ಮಹಿಳೆಯರಿಗೆ ತಾವು ಇಷ್ಟೆಲ್ಲ ಮಾಡಿದೀರ, ಈ ಕಡೆ ಅಂಗನವಾಡಿ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಈ ಕೃಷಿನೂ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದಿರಲ್ಲ, ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದಂದ್ರೆ ಇಷ್ಟೇ ಸರ್, ಅಂಗನವಾಡಿ ಕೆಲಸದ್ರೆ ಆ ಟೈಮಲ್ಲಿ ಆ ಟೈಮ್ ಮಾಡಬೇಕು ಸರ್, ಮನೆಗೆ ಬಂದರೆ ಮನೆ ಕೆಲಸ ಸರ್. ರಜೆಗಳು ಇದ್ದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಇದು ಮಾಡೋಕ್ಕಿಂತವ ನಮ್ಮ ಅಲ್ಲಿಗೆ ಹಾಕಿದ್ರೆ ನಾವು ಹೋಗಿ ತೆಗಿ ನಮಗೆ ಆ ಕೆಲಸ ಈ ಕೆಲಸ ಇಲ್ಲಿ ಹೋಗೋ ತನಕ ಅದು ಅಂಗನವಾಡಿ ಟೈಮಿಂಗ್ ಸಂಗ ನೋಡಿ ಅಂಗನವಾಡಿ ಮುಗಿಸ್ಕೊಂಡು ಕಳೆ ತೆಗೆಯೋದು, ಇಲ್ಲ ಹೊಲ ಕಡೆಗೆ ಹೋಗಿ ಬರೋದು ಇದು ಮಾಡೋದು, ಆ ಥರ ಮಾಡ್ತೀನಿ ಸರ್. ನಾನು ಅಂತೆಲ್ಲ ಎಲ್ಲರೂ ಮಹಿಳೆಯರು ಮಾಡ್ತಾರೆ ಸರ್ ಇದನ್ನು ಮನೆ ಕೆಲಸಗಳು. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವ್ರದಕ್ಕೆ ಇವ್ರು ಹೋಗ್ತಾರೆ, ಇವ್ರದಕ್ಕೆ ಅವ್ರು ಬರ್ತಾರೆ ಕಳೆಗಳಿಗೆ, ನಾನು ಯಾಕೆ ಹೋಗೋಣ, ನಾನು ಯಾಕೆ ಇದು ಮಾಡೋಣ ಅಂತ ಯಾವುದೂ ಇದು ಮಾಡಲ್ಲ ಸರ್. ಇವತ್ತು ಅವ್ರು ಬಂದರೆ ನಾವು ಕೆಲಸದವ್ರು ಸಿಗೋದೆ ಕಷ್ಟ ಸರ್, ಕೋಲಿಗಾಳಗಳು ಇವತ್ತಿನ ಇದ್ರಲ್ಲ, ಅದಕ್ಕೆ ನಾವು ಅವ್ರದಕ್ಕೆ ಮಾಡ್ತೀವಿ, ಅವ್ರು ನಮ್ದಕ್ಕೆ ಮಾಡ್ತಾರೆ ಸರ್. ಹಸು ಏನಾದ್ರು ಸಾಕಿದಾರ? ಇಲ್ಲ ಸರ್, ಮುಂಚೆಗೆಲ್ಲ ಸಾಕಿದ್ವಿ, ಈಗ ಇತ್ತೀಚೆಗೆ ಮೇಸಕ್ಕೂ ಆಗಲ್ಲ ಸರ್ ಬಂದು. ಹಂಗಾಗಿ ನಾನು ಸೇರಿದ 9-10 ವರ್ಷ ರನ್ನಿಂಗು ಸರ್ ಅಂಗನವಾಡಿಯಲ್ಲಿ. ನಮ್ಮ ಮನೆಯವ್ರ ಡೆತ್ ಆಗಿ ಒಂದು 3 ವರ್ಷ ಆದ್ಮೇಲೆ ನನಗೆ ಕೆಲಸ ಸಿಕ್ಕಿದ್ದು ಸರ್. ಒಟ್ಟಾರೆಯಾಗಿ ತಾವು ಈ ಒಂದು ಕೆಲಸದಲ್ಲಿ ಕೃಷಿ ಜೊತೆಗೆ ಇಷ್ಟೆಲ್ಲ ಹೊಂದಿಸ್ಕೊಂಡು ಹೋಗ್ತಾ ಇದೀರ ಸರ್? ಇಷ್ಟೆಲ್ಲ ಹೊಂದಿಸ್ಕೊಂಡು ನನ್ನ ಮಕ್ಕಳನ್ನು ಓದಿಸ್ಕೊಂಡು. ನಮಗೆ ನಮ್ಮ ಅತ್ತೆ ಏನೂ ಕೊಟ್ಟೇ ಇರಲಿಲ್ಲ ಸರ್ ಅವಾಗೆಲ್ಲವ, ಇಲ್ಲ ನೀನು ಸಾಲ ಇದೆ ನಿನ್ನ ಗಂಡದ್ದೇನು ಕೊಡಲ್ಲ ಅಂದರು, ಇಲ್ಲ ನಾನು ಮಾಡಲೇಬೇಕು ಅಂತೇಳಿ ಅಡಿಕೆನೆಲ್ಲ ಸುಲಿದು ಇದು ಮಾಡ್ಕೊಂಡು ಬೇರೆಯವ್ರ ಕೆಲಸಕ್ಕೆಲ್ಲ ಹೋಗಿ ಇವಾಗ ಬಿಡಿಸ್ಕೊಂಡು ಜಮೀನೆಲ್ಲ ಮಾಡ್ತಾ ಇದ್ದೀನಿ ಸರ್. ಅವರಿಗೂ ಬಿಟ್ಟಿವಿ, ನಮಗೂ ಜೀವನಾಂಶಕ್ಕೆ ಬಿಟ್ಕೊಂಡು ನನ್ನ ಮಕ್ಕಳ ಎಜುಕೇಷನ್ ನನಗೆ ಇಂಪಾರ್ಟೆಂಟು ಸರ್, ಬೇರೆ ಏನಿಲ್ಲ ಅಂತೇಳಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು 4 ಅಕ್ಷರ ಕಲ್ಸಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರೆ ಸರ್, ನಮ್ಮಂಗೆ ಅವರು ಇದಾಗೋದು ಬೇಡ ಅಂತೇಳಿ. ಒಳ್ಳೆಯದು ಆಶಾ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ರಿ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಅಜ್ಜಂಪುರ ತಾಲೂಕು ಕುರುಟಿಕೆರೆ ಗ್ರಾಮದ ರೈತ ಮಹಿಳೆಯಾದ ಶ್ರೀಮತಿ ಆಶಾ ಕೆಆರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಮುಂದೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿನಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು

ಇದುವರೆಗೆ ತರೀಕೆರೆ ತಾಲೂಕು ಚೀರಹಳ್ಳಿಯ ಶ್ರೀಮತಿ ಮೀನಾಕ್ಷಮ್ಮ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 18-21 ಅಕ್ಟೋಬರ್ 2024 ನವಿಲೆ ಆವರಣದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳ 2024 ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ, ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಕೃಷಿ ಪರಿಕರಗಳ ಉತ್ಪಾದನಾ ಘಟಕಗಳು, ವಿಜ್ಞಾನಿಗಳ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳು ಮತ್ತು ವಿಚಾರ ಗೋಷ್ಠಿಗಳನ್ನು ಏರ್ಪಡಿಸಲಾಗಿರುತ್ತದೆ. ಈ ಬಾರಿಯ ಕೃಷಿ ಮೇಳದ ವಿಶೇಷತೆಗಳೆಂದರೆ ತಂತ್ರಜ್ಞಾನದ ಉದ್ಯಾನವನ, ಸಮಗ್ರ ಕೃಷಿ ಪದ್ಧತಿ, ಸಂರಕ್ಷಿತ ಕೃಷಿ, ಪುಷ್ಪ ಕೃಷಿ, ತಾರಸಿ ತೋಟ ಮತ್ತು ಲಂಬ ತೋಟ, ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚ, ಸಿರಿಧಾನ್ಯಗಳ ಮಹತ್ವ, ಗೋಡಂಬಿ ಬೆಳೆ ಪ್ರಾತ್ಯಕ್ಷಿಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಸಮಗ್ರ ಜಲಾನಯನ ಅಭಿವೃದ್ಧಿ, ಕೃಷಿ ತೋಟಗಾರಿಕೆ ಅರಣ್ಯ ಸಮಗ್ರ ಪದ್ಧತಿಗಳು, ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು, ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನ ಸಂಸ್ಕರಣೆ, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು, ಹವಾಮಾನ ಆಧಾರಿತ ಕೃಷಿ, ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ, ಶ್ರೇಷ್ಠ ಕೃಷಿಕರು ಮತ್ತು ಕೃಷಿಕ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ಪಾಲ್ಗೊಳ್ಳುವವರು ಮಳಿಗೆಗಳನ್ನು ಕಾಯ್ದಿರಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9445252 9353842484 ಈ ಸಂಖ್ಯೆಯನ್ನು ಸಂಪರ್ಕಿಸಲು